ಇನ್ಶೂರೆನ್ಸ್ ಕಂಪನಿ ಅವರು ಅಂದ್ರೆ ಅವರು ಮಾಡುವಾಗ ಹೋಗ್ತಾರೆ ಸರ್ ಬೆಳೆ ಕಟಾವು. ಇದರಲ್ಲಿ ಮೇಲ್ವಿಚಾರಕರನ್ನಾಗಿ ಯಾರಿರ್ತಾರೆ ಅಂದ್ರೆ ಕಂದಾಯ ಇಲಾಖೆಯಿಂದ ಉಪ ತಹಶೀಲ್ದಾರರು, ತಹಶೀಲ್ದಾರರು, ಸಹಾಯಕ ಆಯುಕ್ತರು ಈ ಬೆಳೆ ಕಟಾವುಗಳ ಪ್ರಯೋಗಗಳ ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ. ಅದೇ ರೀತಿ ತೋಟಗಾರಿಕೆ ಇಲಾಖೆಯಿಂದ ಡಿಡಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್, ಅದೇ ರೀತಿ ಕೃಷಿ ಇಲಾಖೆಯಿಂದ ಸಹಾಯಕ ಕೃಷಿ ನಿರ್ದೇಶಕ. ಅಂದ್ರೆ ಒಂದು ಟೀಮ್ ನಿಗದಿಯಾಗಿರುತ್ತೆ, ನಿಗದಿಯಾಗುತ್ತೆ, ಹೋಗ್ತಾರೆ, ಹೋಗ್ಬೇಕು. ನಾವು ಬೆಳೆ ಕಟಾವು ಪ್ರಯೋಗಗಳನ್ನು ಹಂಚಿಕೆ ಮಾಡುವಾಗ ಅವಾಗ ಅದು ಮೂಲ ಕಾರ್ಯಕರ್ತರು ಯಾರು, ಅದಕ್ಕೆ ಮೇಲ್ವಿಚಾರಕರು ಯಾರು, ಇನ್ಶೂರೆನ್ಸ್ ಕಂಪನಿ, ವಿಮಾ ಕಂಪನಿ ಏಜೆಂಟರು ಯಾರು, ಮತ್ತೆ ರೈತರು ಯಾವ್ಯಾವ ಸರ್ವೆ ನಂಬರು, ಸಬ್ ಸರ್ವೆ ನಂಬರು ಮತ್ತು ಕ್ರಾಪ್ ಕಂಪ್ಲೀಟ್ ನಾವು ಡಿಸಿ ಅವರ ಕಡೆಯಿಂದ ಇದು ಮಾಡಿ ಅಧಿಸೂಚನೆ ಒಂದು ಯೋಜನೆ ಪ್ಲಾನ್, ಆ ಪ್ಲಾನ್ ಅನ್ನು ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಯ ಮೂಲ ಕಾರ್ಯಕರ್ತರಿಗೆ ಅವರು ಮೇಲ್ ಐಡಿಗೆ ಕಳಿಸ್ಬಿಡ್ತೀವಿ ನಾವು, ಕಳಿಸ್ತೀವಿ ಯೂಸರ್ ಐಡಿಗೆ. ಮತ್ತೆ ರೈತರಿಗೆ ರೈತರಿಗೆ ಅವರು ಇವರು ಅಲಾಟ್ಮೆಂಟ್ ಆದ ನಂತರ ಫಾರ್ಮ್ ನಂಬರ್ ಒನ್ ಮಾಡಕ್ ಹೋಗ್ತಾರೆ ಇವರು. ಫಾರ್ಮ್ ನಂಬರ್ ಒನ್ ಮಾಡಕ್ ಹೋದಾಗ ಕಂಪ್ಲೀಟ್ ರೈತರದ ಅದು ಫಾರ್ಮ್ ಹೊಲದ ಫೋಟೋ ಹೊಡಿತಾರೆ, ಸರ್ವೆ ನಂಬರ್ ಆಡ್ ಮಾಡ್ಕೊಂತಾರೆ, 1+4 ಅಂದ್ರೆ ಊರಲ್ಲಿದ್ದಂತ ಎಲ್ಲಾ ರೈತರಿಗೆ ಪಬ್ಲಿಸಿಟಿ ಆಗೋದಿಲ್ಲ ಅಂದ್ರೆ ಎಲ್ಲ ಅಂದ್ರೆ ಸೆಲೆಕ್ಟೆಡ್ ಕ್ರಾಪ್ಸ್ ಗಳಿಗೆ ಎಲ್ಲಾ ಕ್ರಾಪ್ ಮಾಡಕ್ ಹೋಗಲ್ಲ ಅವರು. ಸೆಲೆಕ್ಟೆಡ್ ಅಂದ್ರೆ ನೋಟಿಫೈಡ್ ಕ್ರಾಪ್, ನೋಟಿಫೈಡ್ ಕ್ರಾಪ್ ಅನ್ನೇ ರೈತರಿಗೆ ಗೊತ್ತಾಗಬೇಕು. ಊರಲ್ಲಿದ್ದಂತ ಎಲ್ಲಾ ರೈತರಿಗೂ ಇವತ್ತು ಇವರ ಹೊಲದಲ್ಲಿ ಈ ಒಂದು ಬೆಳೆ ಕಟಾವ್ ಆಗ್ತಾ ಇದೆ, ಅವ್ರಿಗೆ ಮೆಸೇಜ್ ಹೋಗ್ತಾ, ಅವ್ರ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಎಲ್ಲ ರೈತರಿಗೆ ಹೋಗುತ್ತೆ. ಉಳಿದಂತ ರೈತರು ಉಳಿದಂತ ರೈತರಿಗೂ ಅವರಿಗೆ ಹೋಗಲ್ಲ, ಅವರು ನೋಡ್ಬೇಕು, ನಾವು ನೋಡ್ಬೇಕು, ಗೊತ್ತೇ ಇರಲ್ಲ. ಇವ್ರು ಮಾಡ್ಬೇಕು ಯಾರಂದ್ರೆ ಮೂಲ ಕಾರ್ಯಕರ್ತರು, ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಜನಪ್ರತಿನಿಧಿಗಳು, ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರು ಮಾಡ್ಬೇಕು, ಜನಪ್ರತಿನಿಧಿ ಪಬ್ಲಿಸಿಟಿ ಮಾಡ್ಬೇಕು. ಅವ್ರಿಗೆ ಕರ್ಕೊಂಡು ಹೋಗಿ ಇಂಟ್ರೆಸ್ಟ್ ಆಗಿ ಅಲ್ಲಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಪ್ರಕಾರ ಎಲ್ಲ ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಂಡರೆ ಏನಾಗ್ತಂದ್ರೆ ರೈತರಿಗೆ ಅವರು ಅವರನ್ನೇ ಸುರ್ತಾರೆ. ಓ, ಬೆಳೆ ಕಟಾವು ಪ್ರಯೋಗಗಳಿದ್ರೆ ಈ ತರ ಇದೆ, ಇದಕ್ಕೆ ಈ ತರ ಮಾಡ್ಬೇಕು ಅಂತ ಹೇಳಿ ರೈತರಿಗೆ ಅವೇರ್ನೆಸ್ ಮೂಡುತ್ತೆ. ಅಂದ್ರೆ ಇವ್ರ ಮೂಲ ಕಾರ್ಯಕರ್ತರು ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿಗೆ ರಿಕ್ವೆಸ್ಟ್ ಮಾಡಿ ಆ ಬೆಳೆ ಕಟಾವು ಪ್ರಯೋಗಗಳಲ್ಲಿ ಪಾಲ್ಗೊಳ್ಳುವಂತೆ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಅವರು. ಈಗ ಬೆಳೆ ಕಟಾವು ಪ್ರಯೋಗ ಪ್ರಕ್ರಿಯೆ ಅಂದ್ರೆ ಮುಂಗಾರು ಹಂಗಾಮಿ, ಒಂದು ಹಂಗಾಮಿನ ಪ್ರಕ್ರಿಯೆ ಮುಗಿಬೇಕಾದ್ರೆ ಎಷ್ಟು ದಿವಸ ತಗೋತದ? ಟೋಟಲ್ ಪ್ರೊಸೀಜರ್ ಮುಗಿಬೇಕಂದ್ರೆ ತ್ರೀ ಮಂತ್ ಮಂತ್ ಅಪ್ ಟು ಶೋಯಿಂಗ್ ವಿಂಡೋಲಿಂದ ಹಾರ್ವೆಸ್ಟಿಂಗ್ ವಿಂಡೋ ಅಂತ ಇರುತ್ತೆ. ಆ ಶೋಯಿಂಗ್ ವಿಂಡೋಲಿಂದ ಹಾರ್ವೆಸ್ಟಿಂಗ್ ವಿಂಡೋ ತನಕ 3 months ಕಂಪ್ಲೀಟ್ ಮುಗಿಯುತ್ತದೆ. ಆನಂತರ ಅವರು ಕಂಪ್ಲೀಟ್ ಒಂದು ಕಮಿಟಿ ಮಾಡಿ ಇದು ಈಲ್ಡ್ ಕನ್ಫರ್ಮ್ ಮಾಡಬೇಕಾದ್ರೆ ಮತ್ತೆ 3 months ಹಿಡಿತು, ಮತ್ತೆ 3 months ಅಪ್ ಟು 1 year ತನಕ. 1 year ತನಕ ಇತ್ಯರ್ಥ ಆಗಲ್ಲ ಅಂದ್ರೆ ಇಳುವರಿ ಇತ್ಯರ್ಥ ಆಗಬೇಕಾದ್ರೆ ಒಂದು ವರ್ಷ ಆಗ್ತದೆ. ಅದರೊಳಗೆ ಏನಾದ್ರು ಫ್ಲಡ್ ಆಯ್ತು ಅಥವಾ ಯಾವ್ದೋ ಒಂದು ಎಲೆಕ್ಷನ್ ಬಂತು ಅಥವಾ ಇನ್ನೊಂದು ಯಾವ್ದೋ COVID-19 ಇಂತ ಎಫೆಕ್ಟ್ ಆಯ್ತು ಅಂದ್ರೆ ಸಂಬಂಧಪಟ್ಟಂತ ಒಂದು ಕಮಿಟಿ ರಚನೆ ಮಾಡಬೇಕು ಸ್ಟೇಟ್ ಲೆವೆಲ್. ಆ ಕಮಿಟಿ ಅವರು ಬೇರೆ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ಅಂತ ಸಿಚುವೇಶನ್ ನಲ್ಲಿ ರೈತರು ಪಾವತಿ ಮಾಡುವಂತ ವಿಮೆ ನಿಗದಿತ ಸಮಯದಲ್ಲಿ ಬರೋದಿಲ್ಲ, ಅದು ಬರ್ತದೆ. ಆದ್ರೆ ಅಲ್ಲ, ನೀವು ಹೇಳಿದಾಗ ಈಗ ಬೆಳೆ ಒಂದು ಇಳುವರಿ ಇತ್ಯರ್ಥ ಆಗಾದ್ರೆ ಒಂದು ವರ್ಷ ತಗೋತದೆ, ಮುಂದೆ ದುಡ್ಡು ಬರ್ಬೇಕಂದ್ರೆ ಮತ್ತೆ ಇನ್ನೊಂದು 5-6 ತಿಂಗಳು ಹೋಗ್ಬಿಡ್ತದೆ. ಡಿಪೆಂಡ್ ಆಪ್ ಅದು ಫೈನಾನ್ಸಿಯಲ್ ಸಿಚುವೇಶನ್, ಅದರ ಮೇಲೆ ಬರ್ತದ ಇಲ್ಲಂತಿಲ್ಲ, ಬಟ್ ಡಿಪೆಂಡ್ ಆಫ್ ಫೈನಾನ್ಸಿಯಲ್ ಸಿಚುವೇಶನ್ ಮ್ಯಾಗ ಸರ್ಕಾರ ಏನಂದ್ರೆ ಡೈರೆಕ್ಷನ್ ಕೊಡ್ತಾ ಇದೆ. ಇನ್ಶೂರೆನ್ಸ್ ಕಂಪನಿಯವರು ಅವರು ಕೊಡ್ತಾರೆ ಅಂದ್ರೆ ಎಲ್ಲ ಈಗ ತಾಲೂಕಾ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ಬೇಕಾದ್ರೆ ಆಯಾ ತಾಲೂಕಿನಲ್ಲಿ ಎಲ್ಲಾ ಟೀಮ್ಗಳು ರೆಡಿ ಇರ್ತಾವ ಬೆಳೆ ಕಟಾವ್ ಮಾಡ್ಲಿಕ್ಕೆ? ಎಲ್ಲ ಆಯಾ ಟೀಮ್ ನಮ್ಮಲ್ಲಿ ಎಲ್ಲ ಅವ್ರ ಡೀಟೇಲ್ಸ್ ತಗೊಂಡಿರ್ತೀವಿ ನಾವು. ಅವ್ರ ಏನು ಇದು KJD ನಂಬರ್ ತಗೊಂಡಿರ್ತೀವಿ, ಮತ್ತೆ ಇಲಾಖೆಯಿಂದ ಒಂದು ದುಡೀಕೃತ ಪತ್ರದ ಮುಖಾಂತರ ತಗೊಂಡು ಅವ್ರದ್ದೆಲ್ಲ ನಾವೇನ್ ಮಾಡ್ತೀವಿ ಡೇಟಾ ಇಟ್ಕೊಂಡಿರ್ತೀವಿ. ಈಗ ನೋಡ್ರಿ, ಬೆಳೆ ಬಂದ್ಬಿಟ್ಟಿರ್ತತಿ, ಭತ್ತ ರಾಶಿ ಕಟಾವ್ ಬಂದ್ಬಿಟ್ಟಿರ್ತತ, ನೀವು ಡಿಲೇ ಆಗ್ಬಿಟ್ರೆ ಇನ್ನೂ ಲಾಸ್ ಆಗುವ ಸಾಧ್ಯತೆ ಇರ್ತದೆ, ಅಥವಾ ಅಲ್ಲಿ ಹೇಗ್ ಮಾಡ್ತಾರೆ ಇವತ್ತೇ ಮಾಡ್ಬೇಕು ಅನ್ನೋದು ಹೇಗೆ ನಿಗದಿ ಆಗತ್ತೆ ಅಂದ್ರೆ ದಿನಾಂಕ? ದಿನಾಂಕ ಅಂದ್ರೆ ಈಗೇನಾಗಿದೆ ಅಂದ್ರೆ ಪಾರ್ ನಂಬರ್ 1 ಆಫ್ಟರ್ 1 month ಮಾಡ್ಬೇಕಂತ ಇದೆ. ಯಾಕಂದ್ರೆ ಒಂದ್ ಮಂತ್ ಆದ ನಂತರ ಬೆಳೆ ಸ್ವಲ್ಪ ದೊಡ್ಡದಾಗಿ ಬೆಳೆದಿರುತ್ತದೆ, ಅದು ಕ್ಲಿಯರ್ ಕಟ್ ಬರ್ತ. ಅದು ಪಾರ್ ನಂಬರ್ 1 ಮಾಡಿದ ನಂತರ ಟೋಟಲ್ ಕ್ರಾಪ್ ಏನಿದೆ 3 months ಕ್ರಾಪ್ ಇದೆ, 19 days. ಅದ್ರೊಳಗೆ 1 month ಆದ್ರೆ 13 days ನಂತರ ಪಾರ್ ನಂಬರ್ 1 ಮಾಡಬೇಕು. ಮಾಡಿದ ನಂತರ ಇನ್ನ ಪಾರ್ ನಂಬರ್ 2 ಮಾಡಬೇಕಾದ್ರೆ 2 months ಇರುತ್ತೆ ಟೈಮ್. ಇವ್ರು ಏನ್ ಮಾಡ್ತಾರೆ, ಪಾರ್ ನಂಬರ್ 1 ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಪಾರ್ ನಂಬರ್ 2-3 months ಕಳೆದ್ರೂ ಸಹ ಹೋಗಿರಂಗಿಲ್ಲ ಇವರು. ಯಾಕಂದ್ರೆ ಪ್ರೈಮರಿ ನೆಗ್ಲಿಜೆನ್ಸಿ ಆ ಪ್ರೈಮರಿ ವರ್ಕರ್. ಇವ್ರು ಏನ್ ಮಾಡ್ಬಿಡ್ತಾರೆ, ಬೇರೆ ಬೇರೆ ಕೆಲಸ ಹೋಗೋದು ಅಥವಾ ಯಾವ್ದೋ PDOs ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಮರ್ತು ಬಿಟ್ಟಿರ್ತಾರೆ. ಅವಾಗ ಬೆಳೆ ಕಟಾವ್ ಮಾಡ್ಬಿಡ್ರಿ, ರೈತ ಏನ್ ಮಾಡ್ತಾರೆ, ಮಳೆ ಬರ್ತಂದ್ರೆ ರಾತ್ರಿನೇ ಕಟಾವ್ ಮಾಡ್ಬಿಟ್ಟಿರ್ತಾರೆ. ಅವಾಗ ಏನಂತಾರೆ, ಪಾರ್ ನಂಬರ್ 2 ಮಾಡಕ್ ಆಮೇಲೆ ಹೋಗ್ತಾರೆ. ಹೋದಾಗ ಕ್ರಾಪ್ ಅವೈಲಬಿಲಿಟಿ ಇರೋದಿಲ್ಲ, ಇಲ್ಲದಾಗ ಏನಂತಾರೆ ಅವರು ಪಂಚನಾಮ ರಿಪೋರ್ಟ್ ಹಾಕ್ತಾರೆ ಇವರು. ಏನಂದ್ರೆ ಈ ತರ ಬೆಳೆ ಕಟಾವ್ ನಾವು ಮಾಡಕ್ ಬಂದಿದೀವಿ, ರೈತರು ರಾತ್ರಿನೇ ಕಟಾವ್ ಮಾಡಿದ್ದಾರೆ ಅಂತೇಳಿ. ಬಟ್ ಅದು ರೈತರ ತಪ್ಪಲ್ಲ, ಅವರೇನೋ ಮಳೆ ಬರ್ತಂತೇಳಿ ಅವ್ರು ಮಾಡಿರ್ತಾರೆ. ಇವರು ಮೂಲ ಕಾರ್ಯಕರ್ತರು ರೈತರ ಜೊತೆಗೆ ನಿರಂತರವಾಗಿ ಕಮ್ಯುನಿಕೇಶನ್ ಯಶಸ್ವಿ ಆಗ್ತಾವ. ಇದ್ದ ಕಾಸಿ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿ ರಿಕ್ವೆಸ್ಟ್ ಮಾಡಿ 1-2 days ವೇಟ್ ಮಾಡಿಸಬೇಕು. ಇನ್ಶೂರೆನ್ಸ್ ಕಂಪನಿ ಅವರಿಗೆ ಇಂಟಿಮೇಷನ್ ಮಾಡಬೇಕು, ಮತ್ತೆ ಇವರಿಗೆ ಸೂಪರ್ವೈಸರ್ ಇಂಟಿಮೇಷನ್ ಮಾಡಬೇಕು. ಮಾಡಿ ಆಸ್ ಪರ್ CCA ಪ್ರೊಸೀಜರ್ ಪ್ರಕಾರ ಮಾಡಿದಾದರೆ ರೈತರಿಗೆ ಸರಿಯಾದ ರೀತಿಯಲ್ಲಿ ವಿಮೆ ಪಾವತಿ ಮಾಡಲಿಕ್ಕೆ ಈ ಬೆಳೆ ಕಟಾವ್ ಪ್ರಯೋಗಗಳು ಬಹಳ. ಈಗ ಇತ್ತೀಚೆಗೆ ಬೆಳೆ ಕಟಾವ್ ಪ್ರಯೋಗದಲ್ಲಿ ಏನ್ ಬದಲಾವಣೆ ಆಗಿದೆ ಹೋದ ವರ್ಷ ಈ ವರ್ಷ ಇತ್ತೀಚೆಗೆ ಏನ್ ಬದಲಾವಣೆ? ಏನಂದ್ರೆ ಲಾಸ್ಟ್ ಇಯರ್ ಈಗ ಇತ್ತೀಚೆಗೆ ಅಂದ್ರೆ ಹಿಂದಿನ ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಹಿಂದಿನ ವರ್ಷದಲ್ಲಿ ಏನಾಗಿತ್ತು ಅಂದ್ರೆ 1+1 ಸರ್ವೆ ನಂಬರ್ ಮಾತ್ರ ಹೇಳ್ ಮಾಡಬೇಕಾದ ಪ್ರೊಸೀಜರ್ ಇತ್ತು. ಆದ್ರೆ ಇವಾಗ 1+

nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800 10 11 99. ಈಗ ಕೇಳಿ ಸ್ತನ್ಯಪಾನದ ಮಹತ್ವ, ಗರ್ಭಿಣಿ ಮತ್ತು ಬಾಣಂತಿಯರ ಆರೋಗ್ಯ ಕಾಳಜಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ಮತ್ತು ಪೋಷಣೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬನು ದೇಶಪಾಂಡೆ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ದೇವರು ಎಲ್ಲೆಡೆಯೂ ಇರಲಿಕ್ಕೆ ಆಗೋದಿಲ್ಲ, ಅದಕ್ಕೆಂದೇ ತಾಯಿಯನ್ನು ಸೃಷ್ಟಿಸಿದ ಅಂತ ಒಂದು ಮಾತಿದೆ. ತಾಯಿ ತನ್ನ ಸಂತಾನವನ್ನು ಮಮತೆಯಿಂದ ಪಾಲನೆ ಪೋಷಣೆ ಹಾಗೂ ರಕ್ಷಣೆ ಮಾಡೋದನ್ನು ನಾವು ಕೇವಲ ಮಾನವರಲ್ಲಿ ಮಾತ್ರ ಅಲ್ಲ, ಸಕಲ ಚರಾಚರ ಜೀವಿಗಳಲ್ಲಿ ಕಾಣ್ತೇವೆ. 9 ತಿಂಗಳು ತನ್ನ ಗರ್ಭದಲ್ಲಿ ಸುರಕ್ಷಿತವಾಗಿ ಮಗುವನ್ನು ಹೊತ್ತು ಸಲಹುವಂತಹ ಗರ್ಭಿಣಿ ಸ್ತ್ರೀ ಕರುಳಬಳ್ಳಿಯಿಂದ ಆಹಾರವನ್ನು ಕೂಡ ಒದಗಿಸ್ತಾಳೆ. ಶಿಶುವಿನ ಜನನ ನಂತರ ತನ್ನ ಎದೆಹಾಲಿನ ಮೂಲಕ 6 ತಿಂಗಳವರೆಗೆ ಪೋಷಿಸ್ತಾಳೆ. ನವಜಾತ ಶಿಶುವಿಗೆ ಪ್ರಥಮ ಆಹಾರವಾದ ತಾಯಿ ಹಾಲು ಅತ್ಯಂತ ಶ್ರೇಷ್ಠವಾದದ್ದು. ಶಿಶುವಿನ ಹಸಿವೆಯನ್ನು ಹಿಂಗಿಸೋದಷ್ಟೇ ಅಲ್ಲ, 6 ತಿಂಗಳವರೆಗೆ ಮಗುವಿಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳನ್ನು ಅದು ಒದಗಿಸುತ್ತದೆ. ಅಷ್ಟೇ ಅಲ್ಲ, ಸೋಂಕು ರೋಗಗಳ ವಿರುದ್ಧ ಹೋರಾಡುವಂತಹ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನೀಡುತ್ತೆ. ಸ್ತನ್ಯಪಾನ ಮಾಡಿಸೋದ್ರಿಂದ ತಾಯಿಯ ಬೆಚ್ಚಿಗಿನ ಆಸರೆ ಹಾಗೂ ಚರ್ಮದ ಸ್ಪರ್ಶ ಮಗುವಿಗೆ ಸರ್ವಾಂಗೀಣ ಸುಭದ್ರತೆಯನ್ನು ಕೂಡ ಒದಗಿಸ್ತದೆ. ಹೀಗಾಗಿ ತಾಯಿಯ ಹಾಲನ್ನು ಕುಡಿಸೋದ್ರಿಂದ ಶಿಶುವಿನ ಪೌಷ್ಟಿಕ, ಬೌದ್ಧಿಕ, ಮಾನಸಿಕ ಹಾಗೂ ಶೈಕ್ಷಣಿಕ ಗುಣಮಟ್ಟಗಳು ಕೂಡ ಉತ್ತಮಗೊಳ್ಳುತ್ತವೆ. ಅಲ್ಲದೆ ತಾಯಿಯೊಡನೆ ಮತ್ತು ಸಮಾಜದೊಡನೆ ಮಗುವಿನ ಬಾಂಧವ್ಯ ಧನಾತ್ಮಕವಾಗಿರುತ್ತದೆ. ತಾಯಿಯ ಹಾಲಿನ ಮಹತ್ವವನ್ನು ಕುರಿತು ಜನರಲ್ಲಿ ಜಾಗೃತಿ ಮೂಡಿಸೋದು ಇಂದಿನ ದಿನಗಳ ಅಗತ್ಯಗಳಲ್ಲಿ ಒಂದಾಗಿದೆ. ನವಜಾತ ಶಿಶು ತಾಯಿಯ ಹಾಲಿನಿಂದ ವಂಚಿತವಾಗಲು ಅನೇಕ ಕಾರಣಗಳಿವೆ. ಇವುಗಳಲ್ಲಿ ತಾಯಿಯ ಅನಾರೋಗ್ಯ ಅಥವಾ ಅಪೌಷ್ಟಿಕತೆಯಿಂದ ಹಾಲು ಸಾಕಷ್ಟು ಉತ್ಪಾದನೆ ಆಗದೇ ಇರೋದಂಥ ಒಂದು ಕಾರಣ ಆದರೆ, ಹಾಲೂಡಿಸುವಿಕೆ ಕುರಿತು ಅಜ್ಞಾನ, ಅಲಕ್ಷತೆ ಹಾಗೂ ಮೂಢನಂಬಿಕೆಗಳು ಕೂಡ ಪ್ರಮುಖವಾದ ಕಾರಣಗಳಾಗಿವೆ. ಜನರಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಅರಿವು ಮೂಡಿಸಲಿಕ್ಕೆ ಅಂತ ಪ್ರತಿ ವರ್ಷ ಜಗತ್ತಿನಾದ್ಯಂತ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಗಸ್ಟ್ ತಿಂಗಳ ಮೊದಲ ವಾರದಂದು ಆಚರಿಸಲಾಗ್ತಾ ಇದೆ. 1991 ಆರಂಭವಾದಂಥ ಈ ಕಾರ್ಯಕ್ರಮ ಈಗ ವಿಶ್ವದೆಲ್ಲೆಡೆ ಸುಮಾರು 120 ರಾಷ್ಟ್ರಗಳಲ್ಲಿ ಆಚರಿಸ್ತಾರೆ. ಪ್ರತಿ ವರ್ಷವೂ ಒಂದು ಘೋಷವಾಕ್ಯವನ್ನು ಅಳವಡಿಸಿಕೊಂಡು ಅದಕ್ಕಾಗಿ ತಾಯಂದಿರಲ್ಲಿ ಮತ್ತು ಅವರ ಪೋಷಕರಲ್ಲಿ ಕ್ರಿಯಾತ್ಮಕ ಚಟುವಟಿಕೆಗಳಿಂದ ಅರಿವನ್ನು ಮೂಡಿಸೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ. ಈ ವರ್ಷದ ಘೋಷವಾಕ್ಯ ಸ್ತನ್ಯಪಾನದ ಸುರಕ್ಷತೆ, ಹಂಚಿಕೊಂಡ ಹೊಣೆಗಾರಿಕೆ ಅಂತ. ತಾಯಿ ಹಾಲನ್ನು ಕುಡಿಸೋದು ಕೇವಲ ತಾಯಿಯ ಜವಾಬ್ದಾರಿ ಮಾತ್ರ ಅಲ್ಲ, ಅವಳ ಪರಿವಾರದವರ ಕರ್ತವ್ಯ ಕೂಡ. ಅವರು ಆ ಒಂದು ಹೊಣೆಗಾರಿಕೆಯನ್ನು ಹಂಚಿಕೊಳ್ಬೇಕು ಅನ್ನೋದು ಇದರ ಒಂದು ಮುಖ್ಯ ಧ್ಯೇಯವಾಗಿದೆ. ಶಿಶುವಿಗೆ ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೂ ಕೂಡ ಸಾಕಷ್ಟು ಅನುಕೂಲಗಳಿವೆ. ತಾಯಿಯ ಶರೀರ ಬೇಗನೆ ಮೊದಲನೇ ಸ್ಥಿತಿಗೆ ಹಿಂದಿರುಗುತ್ತೆ, ಆರೋಗ್ಯವಂತಳಾಗಿ ಇರ್ತಾಳೆ. ಶಿಶುವಿಗೆ ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೂ ಸಾಕಷ್ಟು ಅನುಕೂಲಗಳಿವೆ. ಏನಪ್ಪ ಅಂದರೆ, ತಾಯಿಯ ಶರೀರ ಮತ್ತೆ ಮೊದಲಿನ ಸ್ಥಿತಿಗೆ ಬೇಗನೆ ಹಿಂದಿರುಗುತ್ತೆ ಮತ್ತು ಅವಳು ಆರೋಗ್ಯವಂತಳಾಗಿ ಇರ್ತಾಳೆ. ಗರ್ಭದ ಚೀಲ ಬೇಗನೆ ಒಳಗೆ ಸೆಳೆದುಕೊಳ್ಳೋದ್ರಿಂದ ಹೊಟ್ಟೆ ದಪ್ಪಗಾಗಿ ಕಾಣೋದಿಲ್ಲ. ತಾಯಿಗೆ ಮುಂದೆ ಭವಿಷ್ಯದಲ್ಲಿ ಸ್ತನದ ಕ್ಯಾನ್ಸರ್ ಆಗಿರ್ಬೋದು, ಗರ್ಭದ ಕ್ಯಾನ್ಸರ್ ಆಗಿರ್ಬೋದು, ಡಯಾಬಿಟೀಸ್ನಂತಹ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಬಹಳ ಕಡಿಮೆ ಮತ್ತು ತಾಯಿ ಮಗುವಿನ ಬಾಂಧವ್ಯ ಕೂಡ ಚೆನ್ನಾಗಿರ್ತದೆ. ಎದೆಯ ಹಾಲನ್ನು ಕುಡಿಸೋದು ಅತ್ಯಂತ ಪವಿತ್ರವಾದ ಕೆಲಸ, ಇದು ತಾಯಿಯ ಮೊದಲ ಕರ್ತವ್ಯ. ಇದಕ್ಕಾಗಿ ನಮ್ಮ ಯುವತಿಯರಿಗೆ ನಾವು ಹದಿಹರೆಯದಿಂದಲೇ ಅವರ ತಾಯಂದಿರು ಮಾಹಿತಿ ನೀಡಿ ತರಬೇತಿ ನೀಡಬೇಕಾಗತ್ತೆ. ಮಾನಸಿಕವಾಗಿ ಅವರನ್ನು ಸಜ್ಜುಗೊಳಿಸಬೇಕಾಗತ್ತೆ. ಅದಕ್ಕೆಂದೇ ಯುವತಿಯರು ಮತ್ತು ಮದುವೆಯಾದ ಸ್ತ್ರೀಯರು ತಮ್ಮ ಆಹಾರದ ಬಗ್ಗೆ ಮೊದಲು ಚೆನ್ನಾಗಿ ತಿಳಿದುಕೊಂಡು ಸಾಕಷ್ಟು ಉತ್ತಮ ಆಹಾರವನ್ನು ಸೇವಿಸಿ ಸದೃಢರಾಗಿ ಒಳ್ಳೆಯ ಆರೋಗ್ಯವನ್ನು ಕಾಯ್ದುಕೊಳ್ಬೇಕು. ನಂತರ ಗರ್ಭಿಣಿಯರಾದಾಗ ಅವರನ್ನು 2 ಜೀವ ಅಂತ ಹೇಳ್ತೀವಿ ನಾವು. ಹೀಗಾಗಿ ಮೊದಲಿಗಿಂತ ಅಧಿಕ ಆಹಾರವನ್ನು ಅವರು ಸೇವಿಸಬೇಕಾಗತ್ತೆ. ಮುಖ್ಯವಾಗಿ ಪ್ರೋಟೀನ್ ಭರಿತ ಆಹಾರಗಳಾದ ಕಾಳು, ಬೇಳೆಗಳು, ಏಕದಳ ಧಾನ್ಯಗಳು, ಮೀನು, ಮೊಟ್ಟೆ, ಮಾಂಸ, ಬಾದಾಮಿ, ಗೋಡಂಬಿ, ನೆಲಗಡಲೆಯಂತಹ ಎಣ್ಣೆ ಬೀಜಗಳು, ಸುಣ್ಣದಂಶ ಅಥವಾ ಕ್ಯಾಲ್ಸಿಯಂ ಭರಿತ ಆಹಾರಗಳಾಗಿರುವಂತಹ ಹಾಲು, ಹೈನು ಉತ್ಪನ್ನಗಳು, ರಾಗಿ, ಸಜ್ಜೆ ಮತ್ತು ಇತರ ಸಿರಿಧಾನ್ಯಗಳು, ಸೊಪ್ಪಿನ ತರಕಾರಿಗಳು, ಒಣಹಣ್ಣುಗಳು, ನುಗ್ಗೆ ಸೊಪ್ಪು, ಅಳವಿ ಬೀಜ, ಇಂತಹ ಆಹಾರಗಳನ್ನು ತಮ್ಮ ದೈನಂದಿನ ಆಹಾರದಲ್ಲಿ ಯಥೇಚ್ಛವಾಗಿ ಸೇರಿಸಿ ಅಡುಗೆ ಮಾಡಿ ಊಟ ಮಾಡಬೇಕು. ಒಂದು ಹೊತ್ತಿಗೆ ಅವರ ಊಟ ಯಾವ ರೀತಿ ಇರಬೇಕಪ್ಪ ಅಂದರೆ, 2 ರೊಟ್ಟಿ ಅಥವಾ ಚಪಾತಿ, 1 ಸೊಪ್ಪಿನ ಪಲ್ಯ, 1 ಇತರೆ ತರಕಾರಿ ಪಲ್ಯ, ಮೊಸರು ಅಥವಾ ಮಜ್ಜಿಗೆ, ಕಾಳಿನ ಉಸುಳಿ ಅಥವಾ ಹಸಿ ತರಕಾರಿ, ಕೋಸಂಬರಿ ತುಂಡುಗಳು, ಒಂದು ಹಣ್ಣು, ಒಂದೂವರೆ ಬಟ್ಲು ಅನ್ನ, ಬೇಳೆ ಸಾರು ಅಥವಾ ಮಾಂಸಾಹಾರದ ಕ್ರಮ ಅವರ ಆಹಾರ ಪದ್ಧತಿಯಾಗಿದ್ದರೆ ಮಾಂಸಾಹಾರದ ಯಾವುದೇ ವ್ಯಂಜನ ಪದಾರ್ಥ ಇರಬಹುದು. ಇಷ್ಟು ಆಹಾರ ಗರ್ಭಿಣಿ ತಾಯಂದಿರ ಒಂದು ಹೊತ್ತಿನ ಊಟ ಇರಬೇಕು. ಈ ತರಹದ ಎರಡು ಸಲ ಊಟ ಮಾಡಿದರೆ ಅವರಿಗೆ ಸಮತೋಲನ ಆಹಾರ ಸಿಕ್ಕು ಅವರಿಗೆ ಒಂದು ದಿನಕ್ಕೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ಅವರಿಗೆ ಒದಗುತ್ತೆ. ಒಂದೇ ಸಲ ಇಷ್ಟು ಊಟ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಸಣ್ಣ ಸಣ್ಣ ಊಟದ ಥರ 4-5 ಸಲ ಆಹಾರವನ್ನು ಸೇವಿಸಿದರೆ ಸೂಕ್ತ. ಒಂದು ದಿನಕ್ಕೆ 3-4 ಲೀಟರ್ ನೀರು ಕುಡಿಯೋದು ಬಹಳ ಮುಖ್ಯ. ಯಾಕೆ ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಮಲಬದ್ಧತೆ ಒಂದು ಸಮಸ್ಯೆ ಇರುತ್ತೆ. ಸಾಕಷ್ಟು ನೀರು ಕುಡಿದಾಗ ಅವರಿಗೆ ಮಲಬದ್ಧತೆಯ ಸಮಸ್ಯೆ ಹೋಗುತ್ತೆ. ಹಾಗೇನೆ ಅವರ ಆಹಾರದಲ್ಲಿ ನಾರಿನಂಶ ಕೂಡ ಅಧಿಕವಾಗಿರೋ ಹಾಗೆ ನೋಡ್ಕೋಬೇಕು. ಅದಕ್ಕಾಗಿ ಸಿರಿಧಾನ್ಯಗಳನ್ನು, ಸೊಪ್ಪು, ತರಕಾರಿಗಳನ್ನು ಅವರು ಸೇವಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಒಂದು ದಿನಕ್ಕೆ 1 ಅಥವಾ 2 ಲೋಟ ಹಾಲನ್ನು ಕುಡಿಲೇಬೇಕು. ಗರ್ಭಿಣಿ ಸ್ತ್ರೀಯರು ಇಷ್ಟೆಲ್ಲ ಊಟ ಮಾಡಿ ಮಲಗಿ ಬಿಡಬಾರದು ಅಥವಾ ಬರೀ ವಿಶ್ರಾಂತಿ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಮನೆಯ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಿಂತ ತೊಡಗಿಕೊಳ್ಬೇಕು. 1/2 ಗಂಟೆ ನಿಧಾನವಾಗಿ ವಾಕಿಂಗ್ ಮಾಡಬೇಕು. ಆಗಲೇ ಅವರ ಆರೋಗ್ಯ ಚೆನ್ನಾಗಿರೋದು ಮತ್ತು ಮುಂದೆ ಹೆರಿಗೆ ಸುಲಭವಾಗಿ ಆಗಿ ಮಗುವಿಗೆ ಸಾಕಷ್ಟು ಎದೆ ಹಾಲು ಉತ್ಪಾದನೆ ಆಗುತ್ತೆ. ಆಹಾರ ಮತ್ತು ವ್ಯಾಯಾಮ ಸರಿಯಾಗಿ ಇದ್ದರೆ ಹಾಗೂ ಸುಖವಾದ ನಿದ್ರೆ, 6 ಗಂಟೆಗಳ ಸುಖವಾದ ನಿದ್ರೆ ಇದ್ದರೆ ಬಾಣಂತಿಯರಿಗಾಗಲಿ ಗರ್ಭಿಣಿಯರಿಗಾಗಲಿ ಯಾವುದೇ ಪೋಷಕಾಂಶ ಕೊರತೆ ಇಲ್ಲದೆ ಹಾಲು ಚೆನ್ನಾಗಿ ಬರುತ್ತೆ, ಅಶಕ್ತಿ ಕೂಡ ಆಗೋದಿಲ್ಲ. ಮಗು ಹುಟ್ಟಿದ 1 ಗಂಟೆಯ ಒಳಗೆ ಮಗುವಿಗೆ ಹಾಲನ್ನು ಉಣಿಸೋದು ಮಗುವಿನ ಮತ್ತು ತಾಯಿಯ ಇಬ್ಬರ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು. ಯಾವುದೇ ಮನಸ್ಸಿನ ಭಯ, ಆತಂಕ, ಕೋಪ, ಅಸಡ್ಡೆ, ತಿರಸ್ಕಾರ, ಹೇಸಿಗೆ ಇಂತಹ ಭಾವನೆಗಳನ್ನು ಹಡೆದ ತಾಯಿ ಇಟ್ಕೊಳ್ಬಾರ್ದು. ಶಾಂತವಾಗಿರಬೇಕು. ಸಂತೋಷ, ತೃಪ್ತಿಯಿಂದ, ಪ್ರೀತಿಯಿಂದ ಮಗುವನ್ನು ತನ್ನ ಎದೆಗೆ ಅವುಚಿಕೊಂಡು ಹಾಲನ್ನು ಉಣಿಸಿದಾಗ ಮಗು ಸುರಕ್ಷಿತ ಭಾವದಿಂದ ಹಾಲು ಕುಡಿಯುತ್ತೆ. ಮೊದಲು ಬರುವಂತಹ ಕೊಲೆಸ್ಟ್ರಮ್ ಎಂಬುವ ಒಂದು ಗಟ್ಟಿಯಾದ ಹಳದಿ ಹಾಲನ್ನು ಮಗುವಿಗೆ ಕಡ್ಡಾಯವಾಗಿ ಕುಡಿಸಲೇಬೇಕು. ಏಕೆಂದರೆ ಅದು ಸೋಂಕು ನಿರೋಧಕ ಶಕ್ತಿಯನ್ನು ಕೊಡುವಂತಹ ಪೋಷಕಾಂಶಗಳ ಗಣಿಯಾಗಿರುತ್ತೆ. ಮಗು ಹಾಲು ಕುಡಿಯುವಾಗ ತುಟಿಯ ಸ್ಪರ್ಶ ಹಾಗೂ ಪ್ರಚೋದನೆಯಿಂದ ತಾಯಿಯ ಹಾಲಿನ ಉತ್ಪಾದನೆ ನಿರಂತರವಾಗಿ ಸಾಗುತ್ತೆ. ಚೆನ್ನಾಗಿ ಹಾಲು ಉತ್ಪಾದನೆ ಆಗ್ತಾ ಇರುತ್ತೆ. ಬಾಣಂತಿ ಸಹ ಉತ್ತಮ ಸುರಕ್ಷಿತ ಆಹಾರವನ್ನು ಸೇವಿಸಬೇಕಾಗಿರೋದು ಕಡ್ಡಾಯ. ಗರ್ಭಿಣಿ ಸ್ತ್ರೀಯರು ಯಾವ ರೀತಿ ಆಹಾರವನ್ನು ಸೇವಿಸ್ತಿದ್ರೋ ಅದೇ ರೀತಿ ಸಮತೋಲನ ಆಹಾರವನ್ನು ಬಾಣಂತಿಯರು ಬಿಸಿ ಬಿಸಿಯಾಗಿ ಊಟವನ್ನು ಮಾಡಬೇಕು. ಮತ್ತು ಬಾಣಂತಿಯರ ಪೋಷಕರು ಕೆಲವು ದೇಸಿ ಆಹಾರ ಪದ್ಧತಿಗಳನ್ನು ಅನುಸರಿಸ್ತಾರೆ ಬಾಣಂತನದ ಸಮಯದಲ್ಲಿ. ಅದನ್ನು ನಾವು ತುಚ್ಛೀಕರಿಸಬಾರ್ದವನ್ನು. ಕೆಲವು ಸಂಪ್ರದಾಯಗಳು, ಆಹಾರ ಪದ್ಧತಿಗಳು ನಮ್ಮ ಅಜ್ಜಿಯರ ಅನುಭವದ ಅಮೃತತ್ವದಿಂದ ಬಂದಿರುತ್ತವೆ. ಅವುಗಳನ್ನು ಗೌರವಿಸಬೇಕು, ಅವುಗಳನ್ನು ಸಾಧ್ಯವಾದಷ್ಟು ಪಾಲನೆ ಮಾಡಬೇಕು. ಹಾಗೆ ಅಂತ ಕೆಲವು ಮೂಢನಂಬಿಕೆಗಳನ್ನು, ತಪ್ಪು ಕಲ್ಪನೆಗಳನ್ನು ಸಹ ಯಥಾವತ್ತಾಗಿ ಪಾಲಿಸಬಾರ್ದು. ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ವೈದ್ಯರನ್ನು ಅಥವಾ ಆಹಾರ ತಜ್ಞರನ್ನು ಕೇಳಿ ತಿಳಿದುಕೊಂಡು ಅದರಂತೆ ನಡೆಯಬೇಕು. ಗ್ರಾಮೀಣ ಪ್ರದೇಶದ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಆಶಾ ಕಾರ್ಯಕರ್ತೆಯರ ಸಲಹೆಯಂತೆ ಆಹಾರ ಮತ್ತು ಔಷಧಿಗಳನ್ನು ಹಾಗೂ ಲಸಿಕೆಗಳನ್ನು ಹಾಕಿಸಿಕೊಳ್ಳುವ ವಿಷಯದಲ್ಲಿ ಅವರ ಮಾರ್ಗದರ್ಶನದಂತೆ ನಡೆಯಬೇಕು. ಮಗುವಿಗೆ ಹಾಲು ಕೊಡುವಾಗ ಅಥವಾ ತಾವು ಆಹಾರ ಸೇವಿಸುವಾಗ ಸುರಕ್ಷತಾ ಕ್ರಮಗಳು, ಸ್ವಚ್ಛತೆಯನ್ನು ಅನುಸರಿಸಬೇಕು. ಈಗ ಕೋವಿಡ್ ಸಮಯದಲ್ಲಿ ಸೋಂಕು ಇಲ್ಲದಿದ್ದರೂ ಸಹ ಮಾಸ್ಕನ್ನು ಧರಿಸುವುದು ಸೂಕ್ತ. ಕೈಗಳನ್ನು ಸ್ವಚ್ಛವಾಗಿ ಆಗಾಗ ತೊಳೆದುಕೊಳ್ಳುವುದು, ಬೇರೆಯವರೊಂದಿಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು, ಮಗುವನ್ನು ಸಹ ಸುರಕ್ಷಿತವಾಗಿ ಬಹಳ ಜನರ ಸಂಪರ್ಕಕ್ಕೆ ಬರದಂತೆ ಕಾಪಾಡಿಕೊಳ್ಳೋದು, ಇವೆಲ್ಲ ಕ್ರಮಗಳನ್ನು ಬಾಣಂತಿ ಅನುಸರಿಸಬೇಕಾಗತ್ತೆ. ಮತ್ತು 2 ವರ್ಷಗಳವರೆಗೆ ನಿರಂತರವಾಗಿ ಹಾಲನ್ನು ಮಗುವಿಗೆ ಕುಡಿಸಲೇಬೇಕು. ಇವೆಲ್ಲ ಕ್ರಮಗಳನ್ನು ಅನುಸರಿಸಿದರೆ ಮಗುವಿಗೆ ಉತ್ತಮವಾಗಿ ನಾವು ಆಹಾರವನ್ನು ನೀಡಿದ್ದಲ್ಲದೆ ಬಾಣಂತಿಯರು ಕೂಡ ತಮ್ಮ ಆರೋಗ್ಯವನ್ನು ಕೂಡ ತಾವು ಕಾಪಾಡಿಕೊಳ್ಬಹುದು. ಗೆಳತಿಯರೇ, ಈ ಒಂದು ವಿಶ್ವ ಸ್ತನ್ಯಪಾನ ಸಪ್ತಾಹದ ಆಚರಣೆ ಸಂದರ್ಭದಲ್ಲಿ ತಾವೆಲ್ಲರೂ ಈ ಸ್ತನ್ಯಪಾನದ ಮಹತ್ವವನ್ನು ಅರಿತು ಉತ್ತಮವಾಗಿ ತಾವು ಆಹಾರವನ್ನು ಸೇವಿಸಿ ಮಗುವಿಗೆ ಕೂಡ ಚೆನ್ನಾಗಿ ಸುರಕ್ಷಿತವಾಗಿ ಹಾಲನ್ನು ಕುಡಿಸಿ ಅವರನ್ನು ಸದೃಢವಾಗಿ ಆರೋಗ್ಯವಂತರನ್ನಾಗಿ ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಇದುವರೆಗೆ ಸ್ತನ್ಯಪಾನದ ಮಹತ್ವ, ಗರ್ಭಿಣಿ ಮತ್ತು ಬಾಣಂತಿಯರ ಆರೋಗ್ಯ ಕಾಳಜಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ಮತ್ತು ಪೋಷಣೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಬನು ದೇಶಪಾಂಡೆ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ.